ದತ್ತ ಸ್ವಾತಂತ್ರ್ಯ ಅಥವಾ ಸ್ವಾತಂತ್ರ್ಯ ದಾನ ಸಂಧಿಯಿಂದ ಇದುವರೆಗೆ 15 ಸಂಧಿಗಳಲ್ಲಿ ಪರಮಾತ್ಮನ ಕಾರುಣ್ಯ, ವ್ಯಾಪ್ತತ್ವದ ಚಿಂತನೆ, ಹರಿವಾಯುಗಳ ಮಹಿಮೆ, ಅನುಸಂಧಾನ, ಭಗವಂತನನ್ನು ಪೂಜಾ ಮಾಡ್ತಕ್ಕಂಥ ವಿಧಾನಗಳು, ಉಪಾಸನಾ ವಿಧಾನ ಎಲ್ಲ ವಿಷಯಗಳನ್ನು ಕೂಡ ಇಲ್ಲಿವರೆಗೆ ತಿಳಿಸಿದರು. ಈಗ ಜೀವನಿಗೆ ಬರ್ತಕ್ಕಂಥ ಪ್ರಶ್ನೆ, ಈ ಹಿಂದೆ ತಿಳಿಸಿದ ಎಲ್ಲ ಕರ್ಮಗಳನ್ನು ವಿಧಿ ನಿಷೇಧಗಳನ್ನು ಅನುಸರಿಸಿ ನಡೆಯೋದಕ್ಕೆ ಜೀವನಿಗೆ ಸ್ವತಂತ್ರ ಇದೆಯಾ? ತೇನವಿನ ತೃಣಮಪಿ ನಚಲತಿ, ಜೀವನಿಗೆ ಶಕ್ತಿ ಇದೆಯಾ? ಯಾಕಂದರೆ ಅವನಿಲ್ಲ ಅಂತಾದರೆ ಯಾವುದೂ ಸಾಧ್ಯ ಇಲ್ಲ ಜೀವನಿಂದ ಅಂತ ಪ್ರಶ್ನೆ. ಜೀವರು ಸ್ವರೂಪತಃ ಅಸ್ವತಂತ್ರ, ಅದನ್ನು ಅನಂತ ವೇದಗಳು ಕೂಡ ಅದನ್ನೇ ಹೇಳ್ತಾ ಇದೆ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವ ಮಿಶ್ರತೆ ಅಂತ, ಸ್ವತಂತ್ರ ಅಸ್ವತಂತ್ರ ಅಂತ ಎರಡು ತತ್ವಗಳಿದೆ. ಸ್ವತಂತ್ರೋ ಭಗವಾನ್ ವಿಷ್ಣು, ಸ್ವತಂತ್ರ ಅಂದರೆ ಕೇವಲ ಪರಮಾತ್ಮ ಒಬ್ಬನೇ ಸರ್ವತಂತ್ರ ಸ್ವತಂತ್ರ. ಅಸ್ವತಂತ್ರಸ್ತು ಜೀವಿನಃ, ಈ ಸಮಸ್ಯೆಗೆ ಉತ್ತರ ರೂಪವಾಗಿ ಹೊರಟಿದ್ದೆ ತತ್ವ ಸ್ವಾತಂತ್ರ್ಯ ಸಂಧಿ ಅಥವಾ ಸ್ವಾತಂತ್ರ್ಯ ದಾನ ಸಂಧಿ. ಜೀವರ ದುಃಖ ಪರಿಹಾರಕ್ಕಾಗಿ ಶ್ರುತಿಗಳು ಹೊರಟಿದ್ದು, ಅದುಃಖಮಿತರತ್ ಸರ್ವಂ ಜೀವಾಯೇವತು ದುಃಖಿನಃ ತೇಷಾಂ ದುಃಖ ಪ್ರಹರಣಾಯ ಶ್ರುತಿರೇಷ ಪ್ರವರ್ತತೆ. ಜೀವ ಜಡನೂ ಅಲ್ಲ, ಸ್ವತಂತ್ರನೂ ಅಲ್ಲ. ಕರ್ತೃತ್ವನೇ ಇಲ್ಲದೇ ಇದ್ದರೆ ಪಾಪ ಪುಣ್ಯವೇ ಲೇಪಾಗುವಂಥ ಪ್ರಸಕ್ತಿ ಇರಲಿಲ್ಲ. ಕರ್ತೃತ್ವ ಇದೆ ಅಂತ ಒಪ್ಕೊಂಡ್ರೆ ಪರಮಾತ್ಮ ಸ್ವತಂತ್ರ, ಅವನೊಬ್ಬನೇ ಸ್ವತಂತ್ರ ಅನ್ನೋ ತತ್ವಕ್ಕೆ ಬಾಧೆ ಬರ್ತಾ ಇದೆ. ಆದ್ದರಿಂದ ಜೀವನಿಗೆ ಇರೋದು ಅಧೀನ ಕರ್ತೃತ್ವ. ಜೀವ ತನ್ನ ಜವಾಬ್ದಾರಿಯಿಂದ ಅಥವಾ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಸಂಗ ಉಂಟಾಗ್ತಿತ್ತು ಒಂದು ವೇಳೆ ಅವನಿಗೆ ಕರ್ತೃತ್ವನೇ ಇಲ್ಲ ಅಂತಾಗಿದ್ದರೆ. ಆದ್ದರಿಂದ ಆ ರೀತಿಯೆಲ್ಲ ಅವನಿಗೆ ಪರಾಧೀನ ಕರ್ತೃತ್ವ ಅನ್ನೋದು ಇದ್ದೇ ಇದೆ. ಪರಾಧೀನ ಕರ್ತೃತ್ವನೂ ಇಲ್ಲದೇ ಇದ್ದಿದ್ದರೆ ಅವನು ಬೇಜವಾಬ್ದಾರಿಯಂತೆ ವರ್ತನೆ ಮಾಡಿದ್ದೆಲ್ಲವೂ ಭಗವಂತನೇ ನಾನಲ್ಲ ಅಂತ ಹಾರ್ಕೊಂಬಿಡ್ತಿದ್ದ. ಈ ಸ್ವತಂತ್ರ ಅನ್ನೋದು ಪಾರಿಭಾಷಿಕ ಶಬ್ದ. ತಂದೆ ಮಗನಿಗೆ ವ್ಯವಹಾರಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಬಂಡವಾಳ ನೀಡುವಂತೆ ಪರಮಾತ್ಮ ಅನಂತ ಕಲ್ಯಾಣ ಗುಣಗಣ ಪರಿಪೂರ್ಣನಾದವನು, ಅಪರಿಮಿತ ಶಕ್ತಿ ಸಂಪನ್ನನಾಗಿರೋನು, ತನ್ನ ಗುಣಗಳಲ್ಲಿ ಜೀವರಿಗೆ ಜ್ಞಾನ, ಇಚ್ಛಾ, ಕ್ರಿಯಾ ಅಥವಾ ಪ್ರಯತ್ನ ಅನ್ನೋ ಶಕ್ತಿಗಳನ್ನು ಕೊಟ್ಟು, ಅಂದರೆ ಅವರಲ್ಲಿ ಇಟ್ಟು ತಾನೇ ಅವರವರ ಯೋಗ್ಯತೆಯಂತೆ ಸಾಧನವನ್ನು ಮಾಡಿಸ್ತಾನೆ. ಅದೇ ದತ್ತ ಸ್ವಾತಂತ್ರ್ಯ ಅಥವಾ ಅಧೀನ ಕರ್ತೃತ್ವ, ಸ್ವಾತಂತ್ರ್ಯ ದಾನ ಇತ್ಯಾದಿ ಎಲ್ಲ ಕರೆಯೋದು. ಈ ಪರಮಾತ್ಮನ ಸ್ವಾತಂತ್ರ್ಯ ಅನ್ನೋದು ಅಪರಿಮಿತ, ಅಗಣಿತ. ಅದಕ್ಕೆ ಎಷ್ಟು ಸೇರಿಸಿದ್ರು, ಗುಣಿಸಿದ್ರು, ಭಾಗಿಸಿದ್ರು ಅದು ಅಷ್ಟೇ ಇರುತ್ತೆ, ಎಂದಿಗೂ ಕಡಿಮೆ ಆಗೋದೇ ಇಲ್ಲ. ಅದನ್ನೇ ಉಪನಿಷತ್ತು ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ ಅನ್ನೋದಾಗಿ ವರ್ಣನೆ ಮಾಡುತ್ತೆ. ತನ್ನ ಅಧೀನದಲ್ಲೇ ಇರ್ತಕ್ಕಂಥ ಜೀವರಿಂದ ಆ ಜೀವರ ಸ್ವರೂಪ ಯೋಗ್ಯತಾನುಸಾರ ಎಲ್ಲ ಕಾರ್ಯಗಳನ್ನು ಮಾಡಿಸಿ ಆ ಎಲ್ಲ ಕರ್ಮಗಳನ್ನು ತಾನೇ ಸ್ವೀಕಾರ ಮಾಡಿ ಜೀವರಿಗೆ ಫಲವನ್ನು ಕೊಡ್ತಾನೆ ಭಗವಂತ. ಈ ಜೀವನ ಪರಾಧೀನ ಕರ್ತೃತ್ವದ ವಿವರಣೆ, ಪ್ರಾತಃಕಾಲದಿಂದ ಸೂರ್ಯೋದಯದಿಂದ ರಾತ್ರಿವರೆಗೆ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳನ್ನು ತಾನು ಅಸ್ವತಂತ್ರ, ಪರಾಧೀನ ಕರ್ತೃ ಅಂತ ತಿಳಿದು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ತಿಳಿಸ್ತಾರೆ. ಅಧೀನ ಚಿಂತಿಪದಕ್ಕಿಂತ ಅನ್ಯ ಸಾಧನವಿಲ್ಲ, ದತ್ತ ಸ್ವಾತಂತ್ರ್ಯವೆಂಬೋದಿದೆ ಜೀವರಿಗೆ ಸತ್ಯ ಸಂಕಲ್ಪ ವಿಜಯ ವಿಠಲನಿಂದ ಅಂತ ವಿಜಯದಾಸರು ತಮ್ಮ ಸುಳಾದಿ ಒಳಗೆ ಬರೀತಾರೆ. ಈ ಸಂಧಿಯಲ್ಲಿ ಪರಮಾತ್ಮ ಅಧಿಕಾರ ವಿತರಣೆ ಯಾವ ರೀತಿ ಮಾಡಿದ ಅನ್ನೋ ಕೋಷ್ಟಕವನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಹಂಚ್ತಾನೆ ಅನ್ನೋದನ್ನು ದಾಸರು ತಿಳಿಸ್ತಾರೆ. ಎಲ್ಲರಿಗೂ ವಿತರಣೆ ಮಾಡಿ ಹಂಚಿ ಮುಗಿಸಿದ್ರೂ ಕೂಡ ಅವನಲ್ಲಿ ಉಳಿಯೋದು ಮತ್ತೆ ಅನಂತವೇ ಅನ್ನೋದನ್ನು ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ಇದೇ ಸ್ವತಂತ್ರ ದಾನ ಸಂಧಿ ಅಥವಾ ಸ್ವಗತ ಸ್ವಾತಂತ್ರ್ಯ ಸಂಧಿ.